ಆಕಾಶವಾಣಿ ಕೇಳುಗ ಎಲ್ಲ ರೈತ ಬಂಧರಿಗೆ ನಮಸ್ಕಾರ. ರೈತ ಬಂಧರೇ, ನಾನು ಡಾಕ್ಟರ್ ಶಾಂತಪ್ಪ ದುತ್ತುರ್ಗಾಮಿ ಅಂತ ಹೇಳಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಹವಾಮಾನ ವಿಭಾಗದಲ್ಲಿ ನಾನು ತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ರೈತ ಬಂಧವರೇ, ಇವಾಗ ನಾನು ತಮ್ಮ ಜಿಲ್ಲೆ ಒಂದು ಮುಂದಿನ ವಾರದ ಒಂದು ಹವಾಮಾನದ ಮುನ್ಸೂಚನೆ ಮತ್ತು ಯಾವ ರೀತಿಯ ಹವಾಮಾನದ ಮುನ್ಸೂಚನೆಗೆ ಅನುಸಾರವಾಗಿ ತಾವು ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕು ಎನ್ನುವುದರ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆ ಹೇಳಲು ಇಷ್ಟಪಡ್ತೇನೆ. ರೈತ ಬಂಧವರೇ, ನಾವು ಈಗ ಹಿಂಗಾರಿನ ಒಂದು ಹಂಗಾಮಿನಲ್ಲಿದ್ದೇವೆ. ನಮಗೆ ಮುಂಗಾರು ಪ್ರಾರಂಭಿಕ ಹಂತದಲ್ಲಿ ಕುಂಠಿತವಾಗಿ ಸ್ಟಾರ್ಟ್ ಆಯ್ತು, ಆದರೆ ಕೊನೆಗೆ ಆ ಒಂದು ಮುಂಗಾರು ಮುಗಿಯೋ ಟೈಮ್ದಲ್ಲಿ ತುಂಬಾ ಮಳೆ ಆಯ್ತು ನಮಗೆ. ಸೊ ಕೆಲವೊಂದು ಬೆಳೆಗೆ ಅನುಕೂಲ ಆಯ್ತು, ಕೆಲವೊಂದು ಬೆಳೆಗೆ ಹಾನಿಕರವಾಯ್ತು. ಹಾಗೆ ನಾವು ಹಿಂಗಾರಿನ ಒಂದು ಬೆಳೆಗಳ ಒಂದು ಪರಿಸ್ಥಿತಿ ನೋಡೋದಾದ್ರೆ, ನಾವು ಈಗ ಹಿಂಗಾರಿನ ಹಂಗಾಮಿನಲ್ಲಿ ಕಡಲೆ, ಜೋಳ ಈ ತರ ಎಲ್ಲ ಬಿತ್ತಿದ್ರೆ ಉತ್ತಮ ಅಂತ ಹೇಳ್ಬೋದು. ಅದು ಏನಪ್ಪಾ ಅಂತಂದ್ರೆ, ವಿಚಾರ ಮಾಡಿ ಬಿತ್ತನೆ ಮಾಡಿದರೆ ಅದಕ್ಕೆ ಬೇಕಾಗುವ ರಸಗೊಬ್ಬರದ ಒಂದು ಸಾರಜನಕದ ಪ್ರಮಾಣವನ್ನು ತಾವು ತಗ್ಗಿಸಬಹುದು. ಆಮೇಲೆ ಈ ರೈಸೋಬೆಮ್ಲಿಂದ ನಮ್ಮ ಸಾರಜನಕವನ್ನ ವಾತಾವರಣದಲ್ಲಿ ಏನಿರುವ ಸಾರಜನಕವು ಈ ಕಡಲಿ ಬೆಳೆಗೆ ಅಲ್ಲ ಕಡಲೆ ಬಿತ್ತಿದರೆ ತಮಗೆ ಒಂದು ಉತ್ತಮ ಬೆಳೆ ಬರಲು ಸಾಧ್ಯವಾಗುತ್ತೆ. ಹಾಗೇನೆ ಈಗ ಕಡಲೆ ಸ್ವಲ್ಪ ಮಳೆಗಳೆ ಬಂತಂದ್ರೆ ಏನಾಗುತ್ತೆ, ಕಸ ಜಾಸ್ತಿ ಬರುವ ಒಂದು ಸಾಧ್ಯತೆ ಇರುತ್ತೆ. ಸೊ ಆತರ ತಮಗೇನಾದರೂ ಈ ಕಸದ ಎಣ್ಣೆ ಉಪಯೋಗ ಮಾಡ್ತಾ ಇದ್ರೆ ಅದಕ್ಕೇನಪ್ಪಾ ಅಂತಂದ್ರೆ, ಕಡಲೆ ಬಿತ್ತಿದ ದಿವಸ ಅಥವಾ ಮರುದಿವಸ ಒಂದು ಎಕರೆಗೆ 1.3 ಲೀಟರ್ ಪೆಂಡೆ ಮೆಥಿಲಿನ್ ಅಂತ ಸಿಗ್ತೈತಿ. ಅದು 30 EC ರೂಪದಲ್ಲಿ ಸಿಗ್ತೈತಿ. ಇಲ್ಲಪ್ಪಾ ಅಂತಂದ್ರೆ 800 ml ಒಂದು ಪೆಂಡೆ ಮೆಥಿಲಿನ್ ಸಿಗ್ತೈತಿ. ಅದು 800 ml ಯಾವ್ದಪ್ಪ ಅಂತಂದ್ರೆ 38.7 CS ರೂಪದಲ್ಲಿ ಸಿಗುವ ಒಂದು ಪೆಂಡಿಮಿತ್ಲಿನ ನತ್ತಿದ ದಿವಸ ಅಥವಾ ಮರುದಿವಸ ಮಾತ್ರ ಉಪಯೋಗ ಮಾಡಿ, ಆಮೇಲೆ ಸ್ವಲ್ಪ ಮಣ್ಣಿನಲ್ಲಿ ತೇವಾಂಶವಿದ್ದರೆ ಇದರ ಒಂದು ಪರಿಣಾಮ ತುಂಬಾ ಉತ್ತಮವಾಗಿ ಆಗುತ್ತೆ. ಈಗ ನಾವು ಹತ್ತಿ ಬೆಳೆಗೆ ಆಲ್ರೆಡಿ ಮುಂಗಾರಿನ ಹಂಗಾಮಿನಲ್ಲಿ ಬಿತ್ತಿದ ಹತ್ತಿ ಬೆಳೆಯು ಈಗ ಕಾಯಿ ಒಡೆದು ಒಂದು ರಾಶಿ ಮಾಡುವ ಹಂತದಲ್ಲಿದೆ, ಅಂದ್ರೆ ಹತ್ತಿ ಬಿಡಿಸುವ ಒಂದು ಹಂತದಲ್ಲಿದೆ. ಮತ್ತು ಸ್ವಲ್ಪ ಲೇಟ್ ಆಗಿ ಏನಾದ್ರೂ ಹತ್ತಿ ಹಾಕಿರ್ತಿರಲ್ಲ ಆವಂತ ಒಂದು ಬೆಳೆಗೆ ಈಗ ನಮ್ಗೆ ಟೊಬ್ಯಾಕೋ ಸ್ಟ್ರೀಕ್ ನಂಜಾಣ ರೋಗ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸೊ ಈ ಟೊಬ್ಯಾಕೋ ಸ್ಟ್ರೀಕ್ ನಂಜಾಣ ರೋಗ ಯಾಕೆ ಬರ್ತೈತೆ ಅಂದ್ರೆ, ಥ್ರಿಪ್ಸ್ ನುಸಿ ಒಂದು ಕಾಟ ಜಾಸ್ತಿಯಾಗಿ ಈ ನಂಜಾಣ ರೋಗ ಹರಡ್ತಾ ಇರುತ್ತೆ. ಸೊ ಥ್ರಿಪ್ಸ್ ನುಸಿಯ ಒಂದು ಕಂಟ್ರೋಲ್ ಮಾಡ್ಬೇಕಪ್ಪ ಅಂತಂದ್ರೆ, ನಾವು 1 ml ಪೈರಿಪ್ರಾಕ್ಸಿಪೆನ್ ಮತ್ತು ಡೈಪೆಂಥುರಾನ್ ಅನ್ನುವ ಒಂದು ಎರಡು ಕೆಮಿಕಲ್ ಅನ್ನ ಒಂದರದಲ್ಲಿರುವ ಒಂದು ಪ್ರಾಡಕ್ಟ್ ಇದೆ. ಸೊ ಅದನ್ನ ನಾವು ಸುಮಾರು 1 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡ್ರಿ. ಇಲ್ಲಪ್ಪ ಅಂತಂದ್ರೆ ಈ ಒಂದು ಥ್ರಿಪ್ಸ್ ನುಸಿ ಹತೋಟಿಗಾಗಿ ತಾವು 0.5 ml ಟರ್ಮೆಥಾಕ್ಸಾಮ್ 75% SG ಸಿಗುತ್ತೆ. ಸೊ ಇದನ್ನಾದ್ರೂ ಸಿಂಪರಣೆ ಮಾಡಿದ್ರೆ ಈ ಒಂದು ನಂಜಾಣು ರೋಗದಿಂದ ತಮ್ಮ ಹತ್ತಿ ಬೆಳೆನ ರಕ್ಷಣೆ ಮಾಡಿಕೊಳ್ಳಬಹುದು. ಹಾಗೇನೆ ಸರ್ವೇ ಸಾಮಾನ್ಯವಾಗಿ ಹತ್ತಿ ಬೆಳೆಯಲ್ಲಿ ನಮ್ಗೆ ಏನು ಪ್ರಾಬ್ಲಮ್ ಅಪ್ಪ ಅಂತಂದ್ರೆ, ಆಗ ಕೆಂಪು ರೋಗ ಅಂತ ಬರ್ತಾ ಇರುತ್ತೆ, ಇಟ್ಟಂಗಿ ರೋಗ ಅಂತಾನೂ ಕರಿತೇವೆ ನಾವು. ಸೊ ಈ ಒಂದು ಮೆಗ್ನೀಸಿಯಂ ಸಲ್ಫೇಟ್ 10 gram ಮತ್ತು 10 gram 99 ಅಂದ್ರೆ 19 19 ನಾವು ಹೂವಾಡುವ ಹಂತದಲ್ಲಿ, ಕಾಯಿ ಕಟ್ಟುವ ಹಂತ ಮತ್ತು ಕಾಯಿ ಬಲಿಯುವ ಹಂತದಲ್ಲಿ ಅಂದ್ರೆ 3 ಸಲ ತಾವು ಸಿಂಪರಣೆ ಮಾಡಬೇಕಾಗುತ್ತೆ. ಈ ರೀತಿ ಸಿಂಪರಣೆ ಮಾಡಿದ್ರೆ ಎಲೆ ಕೆಂಪಾಗುವಿಕೆಯನ್ನ ನಾವು ಹತೋಟಿ ಮಾಡಬಹುದು. ಅದನ್ನೇ ತೊಗರಿ ಬೆಳೆಗೆ ಬಂದ್ರೆ, ತೊಗರಿ ಬೆಳೆಯು ಸಹ ಆಲ್ರೆಡಿ ಈಗ ಒಂದು ಹೂವಾಡುವ ಹಂತದಲ್ಲಿದೆ. ಸೊ ಈ ಒಂದು ಹೂವಾಡುವ ಹಂತದಲ್ಲಿ ನಾವು ಏನ್ ಮಾಡ್ಬೇಕಂತಂದ್ರೆ, ತತ್ತಿನಾಶಕ ಸಿಂಪರಣೆ ಮಾಡಬೇಕಾಗುತ್ತೆ ಕೀಟನಾಶಕ ಆಗಿ. ಅದು ತತ್ತಿನಾಶಕ ಯಾವ್ದಂದ್ರೆ ಪ್ರೊಪನಫಾಸ್ ಅಂತ ಹೇಳ್ತೀವಿ, 2 ml ಇಲ್ಲಂದ್ರೆ ಥಯೋಡಿಕಾರ್ಬ 0.6 gram ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬಹುದು. ಹಾಗೆ ನೀ ಒಂದು ಹೂವಾಡುವ ಹಂತದಲ್ಲಿ ತೊಗರಿ ಬೆಳೆಗೆ ನಾವು ಒಂದು ಪೋಷಕಾಂಶಗಳನ್ನ ಸಪ್ಲೈ ಮಾಡ್ಬೇಕಾಗತ್ತೆ. ಅದನ್ನ ನಾವು ಏನಪ್ಪಾ ಅಂತಂದ್ರೆ, ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಒಂದು ತಯಾರಿಸಿದಂತ ಪಲ್ಸ್ ಮ್ಯಾಜಿಕ್ ಅಂತ ಇದೆ, ಅದು 10 gram ಪ್ರತಿ ಲೀಟರ್ ನೀರಿಗೆ. ಸೊ ಈ ಒಂದು ಪಲ್ಸ್ ಮ್ಯಾಜಿಕ್ ಅನ್ನ ತಾವು 15 ದಿವಸಗಳ ಅಂತರದಲ್ಲಿ ಮತ್ತೊಂದು ಸಲ ಸಿಂಪರಣೆ ಮಾಡಬೇಕು. ಸೊ ಈ ಒಂದು ಸಿಂಪರಣೆನ 50%ದಷ್ಟು ಹೂವಾಡುವ ಹಂತದಲ್ಲಿ ಇದ್ದಾಗೆ ನಾವು ಸಿಂಪರಣೆ ಮಾಡಿದ್ರೆ ನಮಗೆ ಒಳ್ಳೆ ಒಂದು ತೊಗರಿ ಇಳುವರಿ ಬರಲು ಸಹಾಯವಾಗುತ್ತೆ. ಹಾಗೇನೆ ಹಿಂಗಾರಿನ ಒಂದು ಹಂಗಾಮಿನಲ್ಲಿ ನಾವು ಹಿಂಗಾರಿ ಜೋಳ ಬಿತ್ತಾ ಇರ್ತೀವಿ. ಜೋಳ ಬಿತ್ತಬೇಕಾದ್ರೆ ನಮಗೆ ಸ್ವಲ್ಪ ಈಗೇನಾದ್ರೂ ನೀರಾವರಿಯಿಂದ ತಾವು ಬಿತ್ತಿದ್ರೆ ಅಥವಾ ಮಳೆ ಜಾಸ್ತಿ ಬಂದು ಬಿತ್ತಿದ್ರೆ ಕಳೆಗಳ ಸಂಖ್ಯೆ ಬರುವ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ನಾವು 400 gram ಅಟ್ರಾಜಿನ್ ಅಂತ ಇರುತ್ತೆ 50 WP ರೂಪದಲ್ಲಿ, ಇದನ್ನ ನಾವು ಒಂದು ಸುಮಾರು 300 ಲೀಟರ್ ನೀರಿನಲ್ಲಿ ಬೆರೆಸಿ 1 ಎಕರೆಗೆ ನಾವು ಸಿಂಪರಣೆ ಮಾಡಬೇಕಾಗುತ್ತೆ. ಇದು ಕಳೆನಾಶಕ ಹೊಸ ನಾವು ಬಿತ್ತಿದ ದಿವಸ ಅಥವಾ ಮರುದಿವಸನೇ ಸಿಂಪರಣೆ ಮಾಡಿದ್ರೆ ನಮಗೆ ಆ ಕಳೆಗಳ ಸಂಖ್ಯೆ ಕಂಟ್ರೋಲ್ ಮಾಡಬಹುದು. ಹಾಗೇನೆ ಈಗ ಗೋವಿನ ಜೋಳದಲ್ಲಿಯೂ ಸಹ ನಾವು ಮೇಲುಗೊಬ್ಬರವಾಗಿ ಪ್ರತಿ ಎಕರೆಗೆ 25 kg ಯೂರಿಯಾ ಹಾಕ್ಬೇಕಂತ ಹೇಳ್ತೀವಿ, ಇಲ್ಲಂದ್ರೆ 1% ಯೂರಿಯಾ ಸಿಂಪರಣೆ ಸಹ ತಾವು ಮಾಡಬಹುದು. ಆಮೇಲೆ ಗೋವಿನ ಜೋಳದಲ್ಲಿ ಸರ್ವೇ ಸಾಮಾನ್ಯವಾಗಿ ನಮಗೆ ಸೈನಿಕ ಹುಳುವಿನ ಒಂದು ಬಾಧೆ ನಿಯಂತ್ರಣ ಮಾಡ್ಬೇಕಂತಂದ್ರೆ, ಹೆಕ್ಟರ್ಗೆ 10 ರಂತೆ ಮೋಹಕ ಬಲೆಗಳನ್ನ ಅಳವಡಿಸ್ರಿ. ಇಲ್ಲಪ್ಪ ಅಂತಂದ್ರೆ 0.3 gram ಇಮಾಮೆಕ್ಟಿನ್ ಬೈ ಎಂಜೋಯೆಟ್ 5 SG ರೂಪದಲ್ಲಿ ಸಿಗುತ್ತೆ. ಇದನ್ನು ಸಹ ತಗೊಂಡು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬಹುದು. ಆಮೇಲೆ ಶೇಂಗಾ ರಾಸಿ ಎಲ್ಲ ಆಗಿದೆ, ಸೊ ಶೇಂಗಾ ತಾವು ರಾಸಿ ಮಾಡಿದ್ಮೇಲೆ ಚೆನ್ನಾಗಿ ಒಣಗಿಸಿ ಬಿಸಿಲಿನಲ್ಲಿ ಚೆನ್ನಾಗಿ ಒಣಸಬೇಕಾಗತ್ತೆ. ಆ ತೇವಾಂಶ ಕಡಿಮೆ ಮಾಡಬೇಕು. ಇಲ್ಲಪ್ಪ ಅಂತಂದ್ರೆ ಅದಕ್ಕೆ ಸೂಕ್ಷ್ಮಣುಜೀವಿಗಳಿಂದ ಕಾಳು ಹಾನಿಯಾಗುವ ಒಂದು ಸಾಧ್ಯತೆಗಳಿರುತ್ತವೆ. ಹಾಗೆ ನಾವು ಈಗ ಸೂರ್ಯಕಾಂತಿ ಹಿಂಗಾರಿನ ಒಂದು ಹಂಗಾಮಿನಲ್ಲಿ ಸೂರ್ಯಕಾಂತಿ ಯಾರು ಬಿತ್ತೋರಿದ್ರೆ ನಾವು ಪ್ರತಿ ಕೆಜಿ ಬೀಜಕ್ಕೆ 5 gram ಇಮ್ಡಾಕ್ಲೋಪಿಡ್ ಅಂತ ಇರುತ್ತೆ, 70 WS ರೂಪದಲ್ಲಿ. ಸೊ ಇದರಿಂದ ನಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡ್ರಿ. ಆಮೇಲೆ ಸೂರ್ಯಕಾಂತಿ ಒಂದು ಬೆಳೆಯನ್ನ ಬಿತ್ತಾ ಇರ್ತೀರಾ, ಅದರ ಜೊತೆಗೆ ರಸಗೊಬ್ಬರಗಳನ್ನ ಹಾಕ್ತಾ ಇರ್ತೀರಲ್ಲ, ಆ ರಸಗೊಬ್ಬರದ ಜೊತೆಗೆ ನಾವು ಏನ್ ಮಾಡಕಂತಂದ್ರೆ 4 kg ಸತುವಿನ ಸಲ್ಫೇಟ್ ಅಂತ ಹೇಳ್ತೀವಿ. ಸೊ ಒಂದು ಎಕರೆಗೆ ಈ ಒಂದು ಸತುವಿನ ಸಲ್ಫೇಟ್ ಹಾಕಿದ್ರೆ ನಮಗೆ ಉತ್ತಮ ಒಂದು ಇಳುವರಿ ಬರಲು ಸಹಾಯವಾಗುತ್ತೈತೆ. ಆಮೇಲೆ ಮೆಣಸಿನ ಗಿಡಕ್ಕೆ ಬಂದ್ರೆ ಈಗ ಒಂದು ಬೂದಿ ರೋಗ ಈ ತರ ಏನಾರ ಕಾಣಿಸ್ಕೊಂಡ್ರೆ ಮೈಕ್ಲೋಬೆಟಾನಿಲ್ ಅಂತ ಹೇಳ್ತೀವಿ, ಅದು 0.4 gram ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಿದ್ರೆ ಇದರ ಒಂದು 10 ಸಹ ತಾವು ಮಾಡಬಹುದು. ಆಮೇಲೆ ಸರ್ವೇ ಸಾಮಾನ್ಯವಾಗಿ ಹೂವಾಡುವ ಹಂತದಲ್ಲಿ ಈಗ ಹೂವು ಬೀಳ್ತಾ ಇತ್ತಂದ್ರೆ, ಹೂ ಉದುರುದು ಸಣ್ಣ ಸಣ್ಣ ಕಾಯಿ ಉದುರುದು ಇತ್ತಂದ್ರೆ ಅದಕ್ಕೆ 0.25 ml ನೆಫ್ಥಲಿನ್ ಎಸಿಟಿಕ್ ಆಸಿಡ್ ಅಂತ ಹೇಳ್ತೀವಿ. ಸೊ ಇದನ್ನ ಸಹ ತಾವು ಸಿಂಪರಣೆ ಮಾಡಿದ್ರೆ ಅದರವನ್ನು ಸಹ ತಪ್ಪಿಸಬಹುದು. ಹಾಗೇನೆ ನಮಗೆ ಹಿಂಗಾರಿನ ಹಂಗಾಮಿನಲ್ಲಿ ಚಳಿಗಾಲ ಸ್ಟಾರ್ಟ್ ಆಗ್ತಾ ಇರುತ್ತೆ, ಸೊ ರಾತ್ರಿ ಉಷ್ಣಾಂಶದಲ್ಲಿ ತುಂಬಾ ಕಡಿಮೆಯಾಗಿ ಒಂದು ತಮ್ಮ ದನಕರುಗಳಿಗೆ ತೊಂದರೆ ಆಗುವ ಒಂದು ಸಾಧ್ಯತೆ ಇರುತ್ತೆ. ಸೊ ತಾವು ಮುಂಜಾಗ್ರತಾ ಕ್ರಮವಾಗಿ ಒಳ್ಳೆ ಒಂದು ಕೊಟ್ಟಿಗೆ ನಿರ್ಮಿಸಿ ತಂಪಾದ ಹವಾ ಆಡದಂತೆ ಸ್ವಲ್ಪ ಬೆಚ್ಚಗೆ ಇರುವ ಹಾಗೆ ತಾವು ನೋಡಿಕೊಳ್ಬೇಕಾಗತ್ತೆ. ಸೊ ರೈತ ಬಾಂಧವ್ರೆ, ಇಲ್ಲಿವರೆಗೆ ಒಂದು ಕೃಷಿ ಸಲಹೆಗಳನ್ನು ಹೇಳಿದೆ. ಸೊ ನಮ್ಮ ಮುಂದಿನ ವಾರ ಯಾವ ತರ ಇರುತ್ತೆ ಮಳೆ ಪ್ರಮಾಣ ಅಂತಪ್ಪ ಅಂತಂದ್ರೆ, ನಮ್ಗೆ ಆಲ್ಮೋಸ್ಟ್ ಈಗ ಮುಂದಿನ ಒಂದು 4-5 ದಿವಸ ಮಳೆ ಆಗುವ ಸಾಧ್ಯತೆಗಳು ತುಂಬಾ ಕಡಿಮೆ ಇದಾವೆ, ಮತ್ತು ರಾತ್ರಿ ಉಷ್ಣಾಂಶದಲ್ಲಿ ಸ್ವಲ್ಪ ಇಳಿಕೆ ಆಗುವ ಒಂದು ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಮುನ್ಸೂಚನೆಯನ್ನು ಇಟ್ಟುಕೊಂಡು ತಮ್ಮ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬಹುದು ಅಂತ ಹೇಳಿ ನನ್ನ ಒಂದೆರಡು ಕೃಷಿ ಸಲಹೆಗಳಿಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು, ಬೇಗ ಸಂದೇಶವಿದು, ಸಂದೇಶವಿದು, ಘನ ಸಂದೇಶವಿದು, ಘನ ಸಂದೇಶವಿದು. ರೈತ ಬಂಧವರೇ, ಇದುವರೆಗೆ ಹವಾಮಾನ ವರದಿ ಕೇಳಿದಿರಿ. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ ಕೆಪಿಎಂಎ ತಿದ್ದುಪಡಿ ಕಾಯ್ದೆ. ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನೋಂದಣಿ ನವೀಕರಣ ಈಗ ಸುಲಭ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ, ಹಣ ಪಾವತಿಸಿ 3 ತಿಂಗಳಿನಲ್ಲಿ ನೋಂದಣಿ ನವೀಕರಣ ಮಾಡಬಹುದು. ತಪ್ಪಿದ್ದಲ್ಲಿ ದಂಡ, ಜೈಲು ಶಿಕ್ಷೆ. ಖಾಸಗಿ ತಜ್ಞರನ್ನು ಒಳಗೊಂಡ 3 ವಿಶೇಷ ತಜ್ಞ ಸಮಿತಿಯ ತೀರ್ಮಾನದಂತೆ ಆಸ್ಪತ್ರೆಯ ಹೊಸ ತಿದ್ದುಪಡಿಗೆ ಅವಕಾಶ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಶ್ರಾವಣ ಭಾದ್ರಪದ ಮಾಸ ವರ್ಷ ಋತು, ಜುಲೈ ಸೆಪ್ಟೆಂಬರ್ ಮಧ್ಯೆ ಮಳೆಗಾಲ, ಎಲ್ಲೆಡೆ ಹೊಸ ನೀರು, ನೀರನ್ನು ತಪ್ಪದೆ ಕುದಿಸಿ ಆರಿಸಿ ಕುಡಿಯಬೇಕು. ಹಳೆಯ ಅಕ್ಕಿ, ಗೋಧಿ, ಹುರುಳಿ, ಜೇನುತುಪ್ಪ, ಶುಂಠಿ, ತುಪ್ಪ, ಎಣ್ಣೆಯಿಂದ ಮಾಡಿದ ಉಪ್ಪು ಹುಳಿ ಮಿಶ್ರಿತ ಪದಾರ್ಥಗಳು ಉತ್ತಮ. ಉತ್ತಮ ಆಹಾರ ಪದ್ಧತಿ ವರ್ಷ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ ಕೆಪಿಎಂಎ ತಿದ್ದುಪಡಿ ಕಾಯ್ದೆ. ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನೋಂದಣಿ ನವೀಕರಣ ಈಗ ಸುಲಭ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ, ಹಣ ಪಾವತಿಸಿ 3 ತಿಂಗಳಿನಲ್ಲಿ ನೋಂದಣಿ ನವೀಕರಣ ಮಾಡಬಹುದು. ತಪ್ಪಿದ್ದಲ್ಲಿ ದಂಡ, ಜೈಲು ಶಿಕ್ಷೆ. ಖಾಸಗಿ ತಜ್ಞರನ್ನು ಒಳಗೊಂಡ 3 ವಿಶೇಷ ತಜ್ಞ ಸಮಿತಿಯ ತೀರ್ಮಾನದಂತೆ ಆಸ್ಪತ್ರೆಯ ಹೊಸ ತಿದ್ದುಪಡಿಗೆ ಅವಕಾಶ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಬಿಪಿಎಲ್ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ, ಎಪಿಎಲ್ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಸಂಸ್ಥೆಗೆ ಭರಿಸುತ್ತದೆ. ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಆಯುಷ್ಮಾನ್ ಕಾರ್ಡ್ ಅನ್ನು ಉಚಿತವಾಗಿ ಪಡೆಯಿರಿ. ಇಂದೇ ನಿಮ್ಮ ಹತ್ತಿರದ ಗ್ರಾಮವನ್ಗೆ ಭೇಟಿ ಕೊಡಿ, ಆಯುಷ್ಮಾನ್ ಕಾರ್ಡ್ ಮಾಡಿಸಿ.